सच है रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। प्रधानमंत्री किसान मानधन योजना सिगुदु पेंशन ना आसरियो आगदु निरासरे इन्नु सिगुदु संतसद क्षणवु कळेवुदु सुखदिंद वृद्धाप्य रक्षित आगुव अन्नदाता सुरक्षित आगुव अन्नदाता। ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ಮಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಕೃಷ್ಣಣ್ಣ ಎಲ್ಲಿ ಕಾಣಲಿಕ್ಕೆ ಇಲ್ಲಲ್ಲ ರಮಣ? ಅದೇ ಹೊಸ ವರ್ಷ ಬಂತಲ್ಲ. ಹೊಸ ವರ್ಷದ ಸ್ವಲ್ಪ ಎಂಜಾಯ್ಮೆಂಟ್ ನಲ್ಲಿದ್ದೆ. ಅಂದ್ರೆ ನಾನು ಯೋಚನೆ ಮಾಡಿದ್ದು, ನಮ್ಮ ರಾಜ್ಯವನ್ನ ಬಿಟ್ಟು ನೆರೆ ರಾಜ್ಯಕ್ಕೆ ಏನಾದ್ರೂ ಹೋಗಿದ್ಯಾ ಅಂತ. ಹಾಗೇನಿಲ್ಲ, ಊರಲ್ಲೇ ಸ್ವಲ್ಪ ನಮ್ಮ ಕುಟುಂಬದವ್ರ ಜೊತೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೆ. ಆದ್ರೆ ಶ್ರಮಣ, ಒಂದು ಅರ್ಥ ಆಗಿಲ್ಲ. ನಿನ್ನೆ ಮೊನ್ನೆ ಅಷ್ಟೇ 2025 ನಾವು ಬರಮಾಡ್ಕೊಂಡಿದ್ವಿ. 26 ಬರಮಾಡ್ಕೊಂಡಿದ್ದೀವಿ. ಅಲ್ಲಲ್ಲ, ನಿನ್ನೆ ಮೊನ್ನೆ ಅಷ್ಟೇ 25 ಬರಮಾಡ್ಕೊಂಡಿದ್ವಿ. ಅಷ್ಟು ಬೇಗ ಬಂತು? ಇಷ್ಟರವರೆಗೆ ಎಷ್ಟು ಬೇಗ 25 ಮುಗೀತು ಮತ್ತೆ ಎಷ್ಟು ಬೇಗ 26 ಬಂತು ನಮ್ಗೆ ಗೊತ್ತೇ ಆಗಲಿಲ್ಲ. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಒಂದ್ ವರ್ಷ ಮುಗಿದೋಗಿದೆ. ನನ್ಗೆ ಅನಿಸ್ತಾ ಇದೆ, ಮೊದಲೆಲ್ಲ ಚಕ್ಕಡಿ ಗಾಡಿ ಇತ್ತಲ್ವಾ, ಚಕ್ಕಡಿ ಗಾಡಿ ಇದ್ದಾಗ ಈ ದಿನಾನು ಚಕ್ಕಡಿ ಗಾಡಿ ತರಾನೇ ನಿಧಾನಕ್ಕೆ ಹೋಗ್ತಾ ಇತ್ತು. ಈಗ ರಾಕೆಟ್ ಬಂದಿದೆ, ಆಮೇಲೆ ಬುಲೆಟ್ ಟ್ರೈನ್ ಅದು ಬಂದಿದೆ. ಕಾರಣ ಈಗ ಜೀವನನು ಈ ಸಮಯನು ಅಷ್ಟೇ ವೇಗವಾಗಿ ಓಡ್ತಾ ಇದೆಯಾ ಅಂತ. ಈಗ ನಾವು ಮಾತಾಡ್ತಾ ಮಾತಾಡ್ತಾ ಮನೆಗೆ ಬಂದಿದ್ ಯಾರ ಮನೆಗೆ ನೋಡು. ಬನ್ನಿ ಬನ್ನಿ, ಅದೇ ನೋಡ್ತಾ ಇದ್ದೆ, ಸಮಯ ಎಷ್ಟು ಬೇಗ ಕಳೆದು ಹೋಯ್ತು ಅಂತ ಹೇಳ್ತಾ ಇದ್ರಲ್ಲ ಕಿಟ್ಟಣ್ಣ. ಕಿಟ್ಟಣ್ಣ, ಯಾಕಂದ್ರೆ ನಾವ್ ಇವತ್ತು ಈ ದಿನದಲ್ಲಿ ಇದ್ದೇವೆ ಅಂದ್ರೆ ಮುಂದಿನ 2-3 ತಿಂಗಳ ಮುಂಚಿದ್ದು ಯೋಚನೆ ಮಾಡ್ತೇ ಇರ್ತೇವೆ. ಹಂಗಾಗಿ ನಮ್ಗೆ ಕಳೆದೋಗಿದ್ ಗೊತ್ತಾಗೋದಿಲ್ಲ ಅಂತ ಅನ್ಸ್ತದೆ. ಅದು ಕಿಟ್ಟಣ್ಣ, ಈಗ ಪ್ರಾಥಮಿಕ ಶಾಲೆಯಲ್ಲಿ ಹೈಸ್ಕೂಲ್ನಲ್ಲಿ ಎಲ್ಲ ಒಂದು 5 ಕೊಟ್ಟು ಭಾಷಣ ಮಾಡಿ ಅಂತ ಹೇಳ್ತಾರೆ. ಭಾಷಣಕ್ಕೆ ಚೆನ್ನಾಗಿ ತಯಾರಿ ಮಾಡಿಕೊಂಡವರಾದ್ರೆ 5 ಎಷ್ಟು ಬೇಗ ಮುಗಿದು ಹೋಯ್ತು ಅಂತ ಯೋಚನೆ ಮಾಡ್ತಾರೆ. ಅದ್ರ ಬದಲಿಗೆ ಏನು ಪೂರ್ವ ತಯಾರಿ ಇಲ್ಲದೆ ಹೋಗಿ ಭಾಷಣಕ್ಕೆ ನಿಂತ್ರೆ 5 ಅಲ್ಲದ 5 ಹಾಗೆ ಕಾಣುತ್ತದೆ ಅಂತ. ಈ 1 ಎನ್ನುವಂತಹದ್ದು ಅದನ್ನ ನಾವು ಹೇಗೆ ಅನುಭವಿಸ್ತೀವಿ ಅನ್ನೋದ್ರ ಮೇಲೆ ಹೊಂದ್ಕೊಂಡಿದೆ ಅಂತ. ಅದು ಅದರ ಪಾಡಿಗೆ ಹೋಗ್ತಾ ಇರ್ತದೆ. ಆದ್ರೆ ನಾವು ಆ 1 ಏನು ಸಾಧಿಸಿದ್ದೇವೆ ಅನ್ನೋದ್ರ ಮೇಲೆ ನಿರ್ಣಯ ಆಗ್ತದೆ. ಪ್ರತಿ ವರ್ಷನೂ ಅನ್ಕೊಳ್ತೇವೆ ಕಿಟ್ಟಣ್ಣ ಮಾಡ್ಬೇಕು ಅಂತ, ಆದ್ರೆ ಅದು ಪೂರೈಸುವುದೇ ಇಲ್ಲ ಅನ್ಸ್ತದೆ. ಆಗಿದೆ, ಆಗುದಿಲ್ಲ. ಮತ್ತೆ ವರ್ಷ ಮುಗಿ 2020 ಮುಗಿದು 2026 ಏನಾದ್ರು ಮಾಡುವ ಅಂತೀವಿ. ಹಾಗೆ ವರ್ಷ ಹೊರತಾ ಹೋಗ್ತದೆ, ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಚಾಮಣ್ಣ, ಆ ಗುರಿ ಮುಟ್ಟುವವರೆಗೂ ನಾವು ಹೋರಾಟನೆ ಮಾಡಲ್ಲ ಅನ್ಸ್ತದೆ, ಅಲ್ಲಿ ವಾರದಕ್ಕೆ ಬಿಟ್ಬಿಡ್ತೇವೆ. ಈಗ ಯಾವಾಗ್ಲೂ ದೊಡ್ಡ ಗುರಿಯನ್ನ ಇಟ್ಟುಕೊಳ್ಳುವವರು ಸಣ್ಣ ಸಣ್ಣ ಗುರಿಯನ್ನು ಕೂಡ ಇಟ್ಕೊಳ್ಬೇಕು. ಯಾಕಂದ್ರೆ ಹಂತ ಹಂತವಾಗಿ ನಾವು ಮೇಲೆ ಏರ್ಬೇಕಷ್ಟೇ ಹೊರತು ಒಂದೇ ಬಾರಿಗೆ ಜಂಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಹನುಮಂತ ಚಂದ್ರನನ್ನ ಹಿಡಿಲಿಕ್ಕೆ ಅಂತೇಳಿ ಹಾರಾಟ ಮಾಡಿದಂತ ಒಂದು ಕಥೆ ಕೇಳಿದ್ವಿ. ಹಾಗೆ ನಮಗೆಲ್ಲ ಜಗಲಿಯನ್ನ ಹಾರದ ಒಂದು ಜಗತ್ತನ್ನ ಹಾರ್ಲಿಕ್ಕೆ ಉಂಟಾ ಅಂತ. ಹಾಗೆ ಹಂತ ಹಂತವಾಗಿ ಮೆಟ್ಟಲು ಮೆಟ್ಟಲಾಗಿ ನಾವು ಮೇಲೆ ಏರ್ಬೇಕು. ಹಾಗಾಗಿ ದೊಡ್ಡ ಗುರಿಯನ್ನ ಇಟ್ಕೊಳ್ಳೋದೇನ ಒಳ್ಳೇದೇ, ಆದ್ರೆ ಅದನ್ನ ಸಾಧಿಸಬೇಕಿದ್ರೆ ಚಿಕ್ಕ ಚಿಕ್ಕ ಗುರಿಯನ್ನು ಕೂಡ ಸಾಧಿಸ್ತಾ ಹೋಗ್ಬೇಕು ಅಂತ. ಹೌದು, ಅದೇ ಶಮಣ್ಣ, ಗುರಿಯ ವಿಷಯ ಯಾಕೆ ಬಂತು ಏನೋ ಹಿಂದೆ. ಅದೇ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದ ಅವರು, ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಹೇಳ್ತಾರಲ್ಲ, ಹಂಗೆ ಮುಟ್ಟುವವರೆಗೂ ನಾವು ಪ್ರಯತ್ನ ಪಡ್ತಾನೆ ಇರ್ಬೇಕು ಅಂತ. ಅಂದ್ರೆ ಈ ಪ್ರತಿ ವರ್ಷವೂ ಕೂಡ ಈ ವಿವೇಕಾನಂದರ ಜನ್ಮದಿನವನ್ನ ಯುವ ದಿನ ಅಂತ ಆಚರಣೆ ಮಾಡ್ತೀವಿ. ದೇಶದ ಅಭಿವೃದ್ಧಿ ಆಗಬೇಕಿದ್ರೆ ಈ ಯುವ ಶಕ್ತಿಯ ಒಂದು ಸದುಪಯೋಗ ಆಗಬೇಕು ಅಂತ ಎಲ್ಲರೂ ಹೇಳುವಂತ. ಇತ್ತೀಚಿನ ವರ್ಷಗಳಲ್ಲಿ ಯುವ ಶಕ್ತಿ ಏನಾಗ್ತಾ ಇದೆ ಅಂದ್ರೆ ಪೋಲ್ ಆಗ್ತಾ ಇದೆ, ಶಕ್ತಿಯ ಸದುಪಯೋಗ ಆಗ್ತಾ ಇಲ್ಲ. ಒಳ್ಳೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ದೇಶದ ಅಭಿವೃದ್ಧಿಗಾಗಿ ದೇಶದಿಂದ ಹೊರಗೆ ಹೋಗಿ ದುಡಿಯುವಂತಹದ್ದು, ಡಾಲರ್ ಅಂತ ಕನಸು ಕಾಣುವಂತಹದ್ದು ಅಗತ್ಯ ಇಲ್ಲ. ಇವತ್ತು ಭಾರತದಲ್ಲಿಯೂ ಕೂಡ ಹೊಸ ಒಂದು ಸ್ವ ಉದ್ಯೋಗ ಮಾಡುವಂತಹ ಅವಕಾಶ ಇದೆ. ಈ ಸ್ಟಾರ್ಟ್ಅಪ್ ಅಂತೆಲ್ಲ ಕೇಳಿದೀವಿ, ಯುವ ಉದ್ಯಮಿಗಳು ಬರ್ತಾ ಇದ್ದಾರೆ ಸಾಕಷ್ಟು. ಹಾಗಾಗಿ ನಮ್ಮ ದೇಶದ ಸಂಪನ್ಮೂಲವನ್ನ ಸದ್ಬಳಕೆ ಮಾಡಿಕೊಂಡು ದೇಶದ ಅಭಿವೃದ್ಧಿಗೂ ಕೂಡ ಕೊಡುಗೆಯನ್ನು ಕೊಡಬಹುದು, ಜೊತೆಗೆ ನಾವು ಉದ್ಯೋಗನ ಪಡಿಬಹುದು, ಹತ್ತಾರು ಜನರಿಗೆ ಉದ್ಯೋಗವನ್ನು ಒದಗಿಸಬಹುದು. ಅದು ಇವತ್ತಿನ ಯುವಕರಲ್ಲಿ ಕಡಿಮೆ ಕಾಣಿಸ್ತಾ ಇದೆ. ಅದು ಬರೀ ಎಂಜಾಯ್ಮೆಂಟ್ ಮಾಡೋದು ಬಿಟ್ರೆ ಬೇರೆ ಯಾವುದೇ ಅವ್ರ ತಲೆಯಲ್ಲಿ ಬರ್ತಾ ಇಲ್ಲ. ಈಗ ನೋಡಿ, ಅದೇ ಹೊಸ ವರ್ಷಾಚರಣೆ ಈಗ ನಾವು ಮಾತಾಡಿದ್ವಿ. ಹೊಸ ವರ್ಷಾಚರಣೆ ಅಂದ್ರೇನೆ ಅಲ್ಲಿ ಬರೀ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಅಂದ್ರೆ, ಒಂದ್ ಅರ್ಥ ಹೇಳಬೇಕಂದ್ರೆ ಹೊಸ ವರ್ಷಾಚರಣೆ ಅಂದ್ರೆ ಬರೀ ಕ್ಯಾಲೆಂಡರ್ ಅಷ್ಟೇ ಬದಲಾಗುತ್ತೆ ಡಿಸೆಂಬರ್ 31. ಆದ್ರೆ ಯುಗಾದಿಯಲ್ಲಿ ಇಡೀ ಪ್ರಕೃತಿನೇ ಬದಲಾಗುತ್ತೆ. ಕೆಲವರುಗಳು ಸಿಗುತ್ತೆ, ಎಲ್ಲಾ ಪ್ರಕೃತಿ ಹೊಸ ರಂಗಿರುತ್ತೆ. ಅದು ನಿಜವಾದ ಹೊಸ ವರ್ಷಾಚರಣೆ ಅಂದ್ರೆ ಸಾಂಪ್ರದಾಯಿಕವಾಗಿ ಅದೇ ನಡ್ಕೊಂಡು ಬಂದಿರುವಂತಹದ್ದು. ಇತ್ತೀಚಿನ ವರ್ಷಗಳಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು, ಈ ಕ್ಯಾಲೆಂಡರ್ ವರ್ಷಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಬಂದ್ವಿ. ಆಮೇಲೆ ಏನು ಯುವ ಶಕ್ತಿ ಬಗ್ಗೆ ಎಲ್ಲ ಮಾತಾಡ್ತಾ ಇದೀವಲ್ಲ, ಈ ವಿವೇಕಾನಂದರು ಕೂಡ ಅಂದ್ರೆ ಈ ವರ್ಷದ ಒಂದು ಘೋಷವಾಕ್ಯ ಏನು ಅಂತಂದ್ರೆ ಸಾಮೂಹಿಕ ಪ್ರಾರ್ಥನೆ ಮತ್ತು ಸಾಮೂಹಿಕ ಕಾರ್ಯ ಅಂತ ಹೇಳಿ. ಈಗ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತೆಲ್ಲ ಹೇಳ್ತೀವಲ್ಲ, ಚಿಕ್ಕ ಮಕ್ಕಳಿದ್ದಾಗ್ಲೂ ಕೂಡ ಕಥೆಯನ್ನೆಲ್ಲ ಕೇಳ್ತಾ ಇದ್ವಿ, ಒಂದು ಕಡ್ಡಿಯನ್ನ ಕೊಟ್ರು ಮುರಿದು ಕೊಟ್ಟ ಅಂತ. ಅದನ್ನ ಹತ್ತಾರು ಕಡ್ಡಿಯನ್ನ ಒಟ್ಟು ಸೇರಿಸಿ ಕೊಟ್ರೆ ಅದನ್ನ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯುವ ಶಕ್ತಿ ಎಲ್ಲ ಒಟ್ಟು ಸೇರಿದ್ರೆ ದೇಶ ಅಭಿವೃದ್ಧಿ ಆಗೋದಕ್ಕೆ ಹೆಚ್ಚಿನ ದಿವಸ ಏನು ಬೇಕಾಗುದಿಲ್ಲ. ಹೌದು, ಅದೇ ನಾನು ಒಬ್ಬನೇ ಕೂತು ಏನಾದ್ರೂ ಮಾಡ್ತೇ ಅಂದ್ರೆ ಕಷ್ಟ. ಹೌದು, ಜನರ ಜೊತೆ ಬೆರಿಬೇಕು, ಅವ್ರ ಒಂದು ಸಲಹೆ ತಗೊಳ್ಬೇಕು, ಅಂದಾಗ ಮಾತ್ರ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ನಾಲ್ಕು ಜನರಲ್ಲಿ ಬೆಳೆದಾಗ ಆ ನಾಲ್ಕು ಜನರ ಮನಸ್ಸಲ್ಲಿ ಏನು ವಿಚಾರ ಇರುತ್ತೆ ಅದನ್ನ ನಾವು ಗ್ರಹಿಸಬೇಕು. ಅದನ್ನೆಲ್ಲ ನಾವು ತೆಗೆದುಕೊಂಡು ಜೀವನದಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ಬೇಕು ಅಂದ್ರೆ ಒಳ್ಳೇದನ್ನ. ಆದ್ರೆ ಈಗೇನಿದೆ, ಒಳ್ಳೇದನ್ನ ಬಿಟ್ಬಿಡ್ತಾ ಇದ್ರೆ ಕೆಟ್ಟದನ್ನ ಅಳವಡಿಸಿಕೊಡ್ತಾ ಇದ್ರೆ ಅದು ಒಂದು ದೊಡ್ಡ ಸಮಸ್ಯೆ. ಅಂದ್ರೆ ಶಾಲಾ ಶಿಕ್ಷಣದಲ್ಲಿಯೂ ಕೂಡ ಈ ನೈತಿಕ ಶಿಕ್ಷಣ ಅಂತೆಲ್ಲ ಹೇಳ್ತೀವಲ್ಲ, ಅದನ್ನ ಅಳವಡಿಸಿಕೊಳ್ಬೇಕು ಅಂತ ಒಂದು ಯೋಜನೆ ಇದೆ. ಕೆಲವು ಶಾಲೆಗಳಲ್ಲಿ ಅದನ್ನ ಅನುಷ್ಠಾನ ಕೂಡ ಮಾಡ್ತಾ ಇದ್ರೆ, ಆದ್ರೆ ಹೆಚ್ಚಿನ ಒತ್ತನ್ನ ಅಧ್ಯಯನಕ್ಕೆ ನಾವು ಮೀಸಲಿಟ್ಟಾಗ ಇಂತಹ ಒಂದು ಸಮಸ್ಯೆಗಳು ಕೂಡ ಬರ್ತದೆ. ಪರೀಕ್ಷೆ ಬರೀಬೇಕು, ಒಳ್ಳೆ ಅಂಕ ಪಡೀಬೇಕು, ಒಳ್ಳೆ ಉದ್ಯೋಗ ಪಡಬೇಕು, ಅದು ಒಂದೇ ಉದ್ದೇಶವಾದ್ರೆ ಈ ಸಮಸ್ಯೆಗಳು ಕೂಡ ಬರ್ತವೆ. ಜೊತೆಗೆ ಜೀವನ ಶಿಕ್ಷಣ ಅಂತ ಇದೆಯಲ್ಲ, ಹೊರಗಡೆ ಪ್ರಪಂಚವನ್ನ ನೋಡಬೇಕು, ಏನಿದೆ, ಎಷ್ಟು ಕೆಟ್ಟದಿದೆ, ಎಷ್ಟು ಒಳ್ಳೇದಿದೆ ಅನ್ನೋದನ್ನ ಅರ್ಥ ಮಾಡಿಸ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣ ಅಂತಂದ್ರೆ ಬರೀ ದುಡ್ಡು ಮಾಡೋದಷ್ಟೇ ಅಲ್ಲ, ನಾವು ಏನು ಕಲಿತೇವಲ್ಲ ಅದು ಮುಖ್ಯ. ಶಿಕ್ಷಣ ಪಡೆಯೋದಂದ್ರೆ ಆಯ್ತು, ತಾನು ಇಷ್ಟು ಕಲಿತೇನೆ, ನನಗೆ ಒಂದು ತಿಂಗಳಿಗೆ ಒಂದು 1 ಲಕ್ಷನೋ 2 ಲಕ್ಷನೋ ಸಂಪಾದನೆ ಆಗಬೇಕು ಅನ್ನೋ ಒಂದೇ ಮನಸ್ಥಿತಿ. ಆದ್ರೆ ಶಿಕ್ಷಣದಿಂದ ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ, ನಮ್ಮ ಜೀವನ ಶೈಲಿಯನ್ನು ನಾವು ಒಳ್ಳೆ ರೀತಿಯಿಂದ ಜೀವನ ಶೈಲಿಯನ್ನು ನಡೆಸಬಹುದು ಅನ್ನೋದು ಈಗಿನ ಯುವಕರಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ಬಲ್ಲವರು ಏನ್ ಹೇಳ್ತಾರಂದ್ರೆ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ವೈಯಕ್ತಿಕ ಬದುಕು ಒಂದು ಪ್ರತ್ಯೇಕವಾಗಿರಬೇಕು ಅಂತ. ಈ ಆಫೀಷಿಯಲ್ ಆಗಿ ನಾವು ಒಂದಷ್ಟು ಕೆಲಸಗಳನ್ನ ಮಾಡಬಹುದು ಅಥವಾ ನಮ್ಮ ಉದ್ಯೋಗವನ್ನ ಮಾಡ್ತಾ ಹೋಗಬಹುದು, ಅದರ ಹೊರತಾಗಿ ನಮ್ಮ ವೈಯಕ್ತಿಕ ಪ್ರಗತಿ ಏನು ಬೇಕೋ ಅದಕ್ಕೆ ಪೂರಕವಾದಂತಹ ಹವ್ಯಾಸಗಳನ್ನು ಕೂಡ ಬೆಳೆಸಿಕೊಳ್ಬೇಕು ಅಂತ. ಕೆಲವರಿಗೆ ಯಕ್ಷಗಾನ ಇರಬಹುದು, ನಾಟ್ಯ ಇರಬಹುದು, ಅಥವಾ ಹರಿಕಥೆ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶ ಇರುತ್ತದೆ. ಹೀಗೆ ತೊಡಗಿಸಿಕೊಳ್ಳುವುದರಿಂದ ಏನಾಗ್ತದೆ ಅಂದ್ರೆ ಸಮಯದ ಸದುಪಯೋಗ ಆಗ್ತದೆ, ಮಾನಸಿಕ ನೆಮ್ಮದಿ ಸಿಗ್ತದೆ, ಒಂದಷ್ಟು ಒಳ್ಳೆಯ ಜನರ ಒಂದು ಸಹವಾಸವು ಕೂಡ ಸಿಗ್ತದೆ ಅಂತ. ಇಲ್ಲದಿದ್ರೆ ಏನು ಕೆಲಸ ಮಾಡದೆ ಇದ್ರೆ ಮನಸ್ಸಿಗೂ ಕೂಡ ಒಂದು ರೀತಿಯ ಏನು ಆತಂಕಗಳು ಅಥವಾ ಏನು ಕೆಟ್ಟ ಕೆಟ್ಟ ಯೋಚನೆಗಳು ಬರುವಂತಹದ್ದು ಇದೆಲ್ಲ ಆಗ್ತದೆ. ನಿನ್ನೆ ಒಂದು ವಾಟ್ಸ್ಆಪ್ ನಲ್ಲಿ ನೋಡಿದೆ ಶಮನ, ಏನು ವಿಷಯ, ಒಂದು ಒಬ್ರು ಸಾಮಾಜಿಕ ಜಾಲತಾಣದಲ್ಲಿ ಒಬ್ರು ಶಿಕ್ಷಕರು ಇಬ್ರು ಮಾತಾಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಅಂದ್ರೆ ಲಾಸ್ಟಿಗೆ ಎಲ್ಲ ಶಿಕ್ಷಣ ಮುಗೀತು, ನೀನೇನಾಗ್ಬೇಕಂತಿದೀಯ ಅಂದಾಗ ಒಬ್ರು ಒಂದೊಂದು ಹೇಳ್ತಾರೆ, ಹಾಗಾಗ್ತೇನೆ ಇಂಜಿನಿಯರ್ ಆಗ್ತೇನೆ ಡಾಕ್ಟರ್ ಅದೆಲ್ಲ ಹೇಳ್ತಾರೆ. ಒಬ್ಬರು ಹೇಳಿದಂತೆ ತನಗೆ ಸಂಗೀತದಲ್ಲಿ ಆಸಕ್ತಿ, ತಾನು ಸಂಗೀತ ಕಲಿಯುವ ಕಡೆ ಅವರು ಅವನಿಗೆ ಹೇಳಿದ್ರಂತೆ, ಸಂಗೀತ ಕಲಿಯುವುದಾದ್ರೆ ಇದೆಲ್ಲ ನಿಮ್ಗೆ ಇಷ್ಟೆಲ್ಲ ಶಿಕ್ಷಣ ಆಗ್ಬೇಕಿತ್ತು, ಸಂಗೀತ ಅದೊಂದು ಹವ್ಯಾಸ. ಆದ್ರೆ ಇದು ನಿಮ್ದು ಜೀವನ ನಡೆಸುವುದಕ್ಕೆ ಶಿಕ್ಷಣ ಅಥವಾ ಉದ್ಯೋಗ ಬೇಕಲ್ವಾ ಅಂತ. ಆ ನಂತರ ಇಷ್ಟೋ ವರ್ಷ ಕಳೆದ ನಂತರ ಅವರಿಬ್ರು ಶಿಕ್ಷಕರು ಮತ್ತೆ ಭೇಟಿಯಾಗ್ತಾರಂತೆ. ಅವಾಗ ದೊಡ್ಡ ಸಂಗೀತಗಾರನಾಗಿರ್ತಾನ ಅವರು. ಅವ್ರು ಹೇಳ್ತಾನಂತೆ, ನೀವು ಅವರಿಗೆ ಹೇಳಿದ್ರಲ್ಲ ನೀನು ಸಂಗೀತಗಾರನೇ ಆಗಿರ್ತೀಯ ಅಂತ. ಅವ್ರು ಇವತ್ತು ದೊಡ್ಡ ಸಂಗೀತಗಾರ ಅಂದ್ರೆ ಶಂಕರ್ ಮಹಾದೇವನ್. ಇವರು ಶಂಕರ್ ಮಹಾದೇವನ್ ಬಗ್ಗೆ ಅವರು ಏನೋ ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಬ್ರು ಕೆಲವೊಬ್ಬರ ಒಂದು ಇದಿರುತ್ತೆ, ಇನ್ನು ತಾನು ಗುರಿ ತಾನು ಹೀಗೆ ಆಗ್ಬೇಕಂತ, ಆ ಗುರಿ ಮತ್ತೆ ಅದನ್ನ ಸಾಧಿಸುವಂತ ಒಂದು ಪರಿಶ್ರಮ ಇದ್ರೆ ಆ ಮಟ್ಟಕ್ಕೆ ಏರ್ಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ರೂಪಕ್ ಹೇಳ್ತಾ ಇದ್ದೀನಿ, ಬಾವಿ ತೋಡ್ಬೇಕಿದ್ರೆ ಹತ್ತಾರು ಕಡೆ ಬಾವಿ ತೋಡ್ಬೇಡಿ, ಒಂದು ಕಡೆ ಸ್ವಲ್ಪ ಆಳಕ್ಕೆ ತೋಡಿ, ಅವಾಗ ನಿಮ್ಗೆ ನೀರು ಸಿಗ್ತದೆ. ಹಾಗೆ ನಮ್ಮ ಗುರಿಯನ್ನ ಇಟ್ಕೊಂಡು, ನಿರ್ದಿಷ್ಟವಾದಂತಹ ಒಂದು ಗುರಿಯನ್ನ ಇಟ್ಟುಕೊಂಡ್ರೆ ಅದಕ್ಕೆ ಪೂರ್ಣ ಪರಿಶ್ರಮವನ್ನ ಹಾಕೊಂಡು ಅದನ್ನ ಒಂದು ಸಾಧಿಸುವಂತ ಒಂದು ಛಲ ಇರಬೇಕು. ಹಾಗಿದ್ರೆ ಮಾತ್ರ ಗುರಿ ಮುಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಮ್ಮಲ್ಲಿಯೂ ನಂಬಿಕೆ ಇರಬೇಕು ಶಾಮಣ್ಣ, ನಾನು ಮಾಡೇ ಮಾಡ್ತೇನೆ ಇದನ್ನು, ನಮ್ಮೇಲೆ ನಂಬಿಕೆ ಇದ್ರೆ ಸಾಧಿಸಬಹುದು ಖಂಡಿತ. ಸರಿ, ಈಗ ರಸ್ತೆ ಬದಿಯಲ್ಲೆಲ್ಲ ಹೋಗುವಾಗೆಲ್ಲ ನೋಡ್ತಾ ಇರ್ತೀವಲ್ಲಪ್ಪ, ನಾಯಿಗಳು ಅಡ್ಡ ಬರ್ತವೆ, ಒಂದಷ್ಟು ದನಗಳು ಕೂಡ ಅಡ್ಡಗಳು ಬರಬಹುದು. ಇಂತಹ ಸಂದರ್ಭದಲ್ಲಿ ಹಗಲಾದ್ರೆ ನಮಗೆ ಒಂದಷ್ಟು ರಸ್ತೆ ಕಾಣುತ್ತದೆ, ತೊಂದರೆ ಇಲ್ಲ, ರಾತ್ರಿ ಹೊತ್ತಿನಲ್ಲಿ ಒಂದಷ್ಟು ಅಪಾಯಗಳು ಕೂಡ ಆಗಬಹುದು. ನಮ್ಮ ಜೀವಕ್ಕೂ ಅಪಾಯ, ಜೊತೆಗೆ ಈ ಪ್ರಾಣಿಗಳಿಗೂ ಕೂಡ ಅಪಾಯ ಆಗಬಹುದು. ಎಷ್ಟು ಅಪಘಾತಗಳಾಗಿವೆ, ಅಪಘಾತಗಳಾಗ್ತವೆ. ಜೊತೆಗೆ ಅವು ಮೂಕ ಪ್ರಾಣಿಗಳು, ಹಾಗಾಗಿ ಅವರ ಬಗ್ಗೆ ಒಂದಷ್ಟು ಕಾಳಜಿಯನ್ನ ವಹಿಸಬೇಕು. ಏನಾದರೂ ಗಾಯಗಳಾದಾಗ ಅವರಿಗೆ ಚಿಕಿತ್ಸೆ ಕೊಡುವಂತಹ ಒಂದು ಪ್ರಾಣಿದಾಯ ಸಂಘಗಳಿರ್ತಾವಲ್ಲ, ಅಥವಾ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಂತ, ಇಂಥವರಿಗೆ ಮಾಹಿತಿಯನ್ನ ಕೊಡುವುದರ ಮೂಲಕ ಸಾಧ್ಯವಾದ್ರೆ ನಾವೇ ಮಾಡಬಹುದು ಚಿಕಿತ್ಸೆ, ಪ್ರಾಥಮಿಕ ಚಿಕಿತ್ಸೆಯನ್ನ. ಹೆಚ್ಚಿನ ಚಿಕಿತ್ಸೆ ಬೇಕಿದ್ರೆ ಇಂತಹ ಕೇಂದ್ರಗಳಿಗೆ ಕೊಡಬಹುದು. ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡ್ತಾ ಇದೆ, ಅದರ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದ್ರ ಬಗ್ಗೆ ಬರ್ತಾ ಇದೆ, ಒಂದು ಗುಂಪು ಮಾಡಿ ಇಲ್ಲಿ ಏನಾದ್ರೂ ಪ್ರಾಣಿಗಳಿಗೆ ಏನಾದ್ರೂ ತೊಂದರೆ ಆದಾಗ ಅದರಲ್ಲಿ ಹಾಕಿ ಅವರು ಆಮೇಲೆ ಬಂದು ಅದಕ್ಕೆ ಒಂದು ಚಿಕಿತ್ಸೆ ಕೊಡುವಂತಹ ಒಂದು ಕಾರ್ಯ ಈಗಾಗಲೇ ಕೆಲವೊಂದ್ ಕಡೆ ನಡೀತಾ ಇದೆ. ಅಂದ್ರೆ ಈಗ ಈ ಪ್ರಾಣಿ ಸುರಕ್ಷತಾ ಒಂದು ಪಾಕ್ಷಿಕ ಅಂತ ಬರ್ತಾ ಇದೆ 14ನೇ ತಾರೀಕಿನಿಂದ. ಇದರ ಮುಖ್ಯ ಉದ್ದೇಶವೇ ಇಂತಹ ಪ್ರಾಣಿಗಳಿಗೆ ಒಂದು ಸುರಕ್ಷತೆಯನ್ನ ಒದಗಿಸುವುದರ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕು ಅಂತ. ಈಗ ಈ ರೇಬಿಸ್ ಅಂತ ಹೇಳ್ತೀವಲ್ಲ, ಹುಚ್ಚುನಾಯಿ ಕಡಿತ, ಅದನ್ನ ಹತೋಟಿ ಮಾಡಬೇಕಿದ್ರೆ ನಾಯಿಗಳಿಗೆ ಅಂದ್ರೆ ಸಾಕು ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ನಾವೇನು ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಮೇರೆ ಮಾಡ್ಕೋಬೇಕು. ಕಾಲಕಾಲಕ್ಕೆ ಚುಚ್ಚುಮದ್ದನ್ನ ಕೊಡಿಸುವುದರ ಮೂಲಕ ನಾಯಿಗಳ ಆರೋಗ್ಯ ಸುರಕ್ಷತೆಯನ್ನು ಕೂಡ ಕಾಪಾಡಿಕೊಳ್ಬೇಕು, ಜೊತೆಗೆ ನಮ್ಮ ಆರೋಗ್ಯದ ಸುರಕ್ಷತೆಯನ್ನು ಕೂಡ ಕಾಪಾಡಿಕೊಳ್ಬೇಕು. ಮತ್ತೀಗ ಈ ನಾಯಿ ಸಾಕೋದೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ, ಆದ್ರೆ ಸಾಕ್ತಾರೆ ಅದ್ರ ಕಾಳಜಿ ವಹಿಸೋದು ಕಡಿಮೆ. ಇಲ್ಲ, ಸಾಮಾನ್ಯವಾಗಿ ಯಾರು ಕಟ್ಟಿ ಸಾಕ್ತಾರೋ ಅಥವಾ ಮನೆ ಒಳಗಡೆ ಸಾಕ್ತಾರೋ ಅವ್ರು ಕಾಳಜಿ ವಹಿಸ್ತಾರೆ, ಯಾರು ಬೀದಿ ಬಿಡ್ತಾರಲ್ಲ ಅದು ಸ್ವಲ್ಪ ಕಷ್ಟ. ಅದೇ ನಾನು ಹೇಳ್ತಾ ಶಾಮಣ್ಣ, ಸಾಕ್ತಾರೆ ಬೀದಿ ಬಿಟ್ಬಿಡ್ತಾರೆ, ಅದು ಯಾರಿಗಾದ್ರೂ ಕಚ್ಚುವಂತ ಸಂದರ್ಭ ಇರ್ತಾರ, ಅದಕ್ಕೆ ಸ್ವಲ್ಪ ಕಾಳಜಿ ವಹಿಸಬೇಕಾಗ. ಅದಕ್ಕೆ ಇತ್ತೀಚೆಗೆ ಆಡಳಿತ ವ್ಯವಸ್ಥೆಯವರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಬೀದಿ ಬದಿಯಲ್ಲಿರುವಂತಹ ನಾಯಿಗಳಿಗೆ ನೇರವಾಗಿ ನೀವು ಆಹಾರ ಹೋಗ್ಬೇಕು ಅಂತ. ಹಾಕಿದ್ರೆ ಏನಾಗ್ತದೆ ಅಂದ್ರೆ ಅವುಗಳ ಸಂತಾನ ಅಭಿವೃದ್ಧಿ ಆಗ್ತದೆ, ಅಭಿವೃದ್ಧಿ ಆದಷ್ಟು ಮತ್ತೆ ಹತೋಟಿ ಮಾಡೋದು ಕಷ್ಟ ಆಗ್ತದೆ, ನಿಮಗೆ ಬಂದು ಕಚ್ಚಬಹುದು. ಹಾಗಾಗಿ ಯಾರು ನಿಜವಾದ ಅದರ ಓನರ್ ಇರ್ತಾರೋ ಅವರು ಅದನ್ನ ಕಟ್ಟಿ ಸಾಕೊಳ್ಳಿ, ಬೀದಿಗೆ ಬಿಡಬೇಡಿ. ಕಟ್ಟಿ ಸಾಕೊಂಡ್ರೆ ಯಾವುದೇ ಅನಾಹುತ ಜವಾಬ್ದಾರಿ ಓನರ್ ಇರ್ತಾರಲ್ಲ, ಅವರು ಸಾಕಿದವರು ಯಾರು ಇರ್ತಾರೆ, ಆದ್ರೂ ಅವ್ರು ಬಂದು ಕೂತ್ಕೊಂಡು ರಸ್ತೆ ಮೇಲೆ ಯಾಕಂದ್ರೆ ಕಟ್ಟೋದಿಲ್ಲ ಅವರಿಗೆ ಮನೆಯಲ್ಲಿ, ಸೀದಾ ಬರ್ತಾರೆ ರಸ್ತೆ ಮೇಲೆ ಕೂತ್ಕೊಳ್ತಾರೆ, ಎಲ್ಲಾದ್ರೂ ಬೈಕ್ ನವರು ಹೋಗ್ಕೊಂಡು ಅಪಘಾತ ಹಾಕೊಂಡು ಪ್ರಾಬ್ಲಮ್ ಆಗುತ್ತೆ. ಅಂತೂ ರೂಪಕ ನಾಡಿದ್ದು ಸಂಕ್ರಾಂತಿ ಬಂತು. ಹೌದು ಶಾಮಣ್ಣ, ಸಂಕ್ರಾಂತಿ ಬಂತು, ಒಳ್ಳೆ ತಯಾರಿ ಶುರು ಆಗಿರ್ಬೇಕು. ಹಾ, ಸಂಕ್ರಾಂತಿ ಅಂತಂದ್ರೆ ಸಂಭ್ರಮಿಸುವಂತ ಹಬ್ಬನೇ ಅಂತ ಹೇಳ್ಬಹುದು. ಮತ್ತೆ ಎಳ್ಳು ಬೆಲ್ಲ ಅದನ್ನ ಇದ್ ಮಾಡ್ಕೊಳ್ಳೋದು ಮಕರ ಸಂಕ್ರಮಣ ಅಂತ. ಮಕರ ಸಂಕ್ರಮಣ ಅಂದ್ರೆ ಉತ್ತರಾಯಣದ ಆರಂಭ ಅಂತ ಹೇಳುವಂತ. ಹೌದು ಹೌದು, ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯ ತನ್ನ ಪಥವನ್ನ ಬದಲಾಯಿಸುತ್ತೆ. ಉತ್ತರಾಯಣ ಶುಭ ಕಾಲ ಅಂತ ಕರೆಯುವಂತ. ಇನ್ನು ಮುಂದಿನ ದಿನಗಳಲ್ಲಿ ಬೆಳಕು ಜಾಸ್ತಿ ಕತ್ತಲೆ ಕಡಿಮೆ ಅಂತ ಹೇಳ್ತಾರಲ್ಲ ಶಾಮಣ್ಣ. ಚಳಿ ಇನ್ನೂ ಹೋಗ್ಲಿಲ್ಲ, ಹೋಗ್ಲಿಲ್ಲ, ಅಪರೂಪಕ್ಕೊಂದೊಂದು ಮೋಡವೂ ಇದೆ, ಮಳೆಗೂ ಬರಬಹುದು. ನಮ್ ಕಡೆ ಏನಿರ್ತಾರೆ ಚಳಿ, ಈ ಹೋಳಿ ಹಬ್ಬಕ್ಕಂತ ಚಳಿ ಇರುತ್ತೆ ಅಲ್ಲ, ಹೋಳಿ ಹಬ್ಬಕ್ಕೆ ಬೆಂಕಿ ಹಾಕ್ತಾರೆ, ಅದನ್ನಂತರ ಚಳಿ ಅಂದ್ರೆ ಈ ಜಾನುವಾರುಗಳು ಎತ್ತುಗಳಲ್ಲಿ ಇರ್ತಾವಲ್ಲ, ಅವುಗಳು

ಬಂದು ಮೋಪನೆ ಕೇತೇರೋ ವಾರದ ಕಂಬ ನೀಲೋ ಶ್ಯಾನ ವಾರದ ಕಂಬ ನೀಲೋ ಶ್ಯಾನವರ ಗಂಟನೆ ಕಟ್ಟಿ ಗ್ವಾವಿ ಗೊಂದ್ವಾಲೆ ಕಳೋ ಜ್ಞಾನ ಗೊಂದ್ವಾಲೆ ಕಳೋ ಜ್ಞಾನ ಗ್ವಾವಿ ಗೊಂದ್ವಾಲೆ ಏನೇಳಿ ಕಳೋ ಜ್ಞಾನ ಗ್ವಾವಿಂದ ಬರಲಿ ತ್ವಾಲೆ ಬರಲಿ ಬರಲಿ ಬರಲಿ ತಲೆ ಬರಲಿ ರೋ ಮನಿಗೆ ಗ್ವಾವೆ ನಾಡಚರಿ ಮಾಗ ಬರಲಿ ನಾಡಚರಿ ಮಾಗ ಗ್ವಾವೆ ನಾಡಚರಿ ಮಾಗ ಬಂದು ಮೋ ಪನೆ ಕೇತಿ ವಾರದ ಕಂಬ ನೀಲೋ ಜಾನ ಕಂಬ ನೀಲೋ ಜಾನವನೇ ಎಣಸಿ ಗಂಟನೆ ಕಟ್ಟಿ ಹಣಿಯರಿ ಗೊಂದ್ವಾಲೆ ಕಳೋ ಜಾನ ದ್ವಾಲೆ ಕಳೋ ಜ್ಞಾನ ದ್ವಾಲೆ ಏನೇಳಿ ಕಳು ಜ್ಞಾನ ಹಣಿಯಾರಿಂದ ಬರಲಿ ಬಳ್ಳಿ ಬರಲಿ ಬರಲಿ ಬಳ್ಳಿ ಬರಲಿ ಯಾರಿಂದ ಬರಲಿ ಬಳ್ಳಿ ಬರಲಿ ದಬೆ ಬರಲಿ ಹಣಿಯರೆ ನಾಡ ಚರಿ ಮಾಗ ಬರಲಿ ಚರಿ ಮಗ ಬಂದು ಮೋಪನೆ ಕೇತಿರೋ ವಾರದ ತಲಿಯಾಯೇರೋ ಶ್ಯಾನ ವಾರದ ತಲಿಯಾಯೇರೋ ಶ್ಯಾನ ವಾರದ ತಲಿಯಾಯೇರೋ ಶ್ಯಾನ ರೋ ಮನಿಗೆ ಮಡಿವಳ ಬಿಗಾದಂತೆ ಬಿಗಾತ್ ಬರಲಿ ತಂತೆ ಬಿಗಾತ್ ಬರಲಿ ಮಡಿವಳ ಬಿಗಾದಂತೆ ಬಿಗಾತ್ ಬರಲಿ ಅರಮನಿಯೋ ಸ್ವಾಂಗೆ ನೌಲಂತವಾದಿ ಬರಲಿ ಲಂತವಾದಿ ಬರಲಿ ಬರಲಿ ರೋ ಮನಿಯೋ ಬೆಲ್ಲಾದ ಚೀನಂತ ಜಯಗಾಲ್ ಬರಲಿ ಚೀನಂತ ಜಯಗಾಲ್ ಬರಲಿ ಬೆಲ್ಲಾದ ಚೀನಂತ ಜಯಗಾಲ್ ಬರಲಿ ರೋ ಮನೆಯೋ ಸಿಂಗಾರಳಿಯಂತೆ ಚೋವಾ ಬರಲಿ ಅಂತೆ ಬರಲಿ ಸಿಂಗಾರಳಿ ಅಂತೆ ಚವಾಕ್ ಬರಲಿ ರೋ ಮನಿಯೋ ಮೋತೋ ಮಂಟಪದ ಮಾನೆ ಕೊಟ್ಟೋ ಮಂಟಪದ ಮಾನೆ ಕೊಟ್ಟೋ ಮಂಟಪದ ಮಾನೆ ಕೊಟ್ಟಣ್ಣನ ಮನಿಯೋ ಕಟ್ಟಿದಾರ ಮನಿಯೋ ಕಟಬೋದ್ರೇರ ಮನಿಯೋ ಕಟಸಿದಣ್ಣಯ ಗೊಂದೂಡಿ ಗ್ಯಾರೆ ನಯ ಗೊಂದೂಡಿ ಗ್ಯಾರೆ ಸರಸಿದಾರ ಮನಿಯೋ ಸರಬೋದ್ರೇರ ಮನಿಯೋ ಸರಸಿದ ತಿಗಿ ಗೊಂದೂಡಿ ಗ್ಯಾರೆ ನಿಂತವಳ್ಯಾರೆ ಸಣ್ಣ ಮಾಗೊಂಡೆ ನೇರಿಯವಳೆ ಮಾಗೊಂಡೆ ನೇರಿಯವಳೆ ಸಣ್ಣವಳ ಕಣ್ಣ ಕೀತಾರೆ ನೀನು ಬಾರೆ ಕೇತಾರೆ ನೀನು ಬಾರೆ ಕಿ ಗೋಡಿಗೆ ಸಾಧು ನಿಂತವಳ್ಯಾರೆ ಸಣ್ಣವಳ ಕಬರಿ ವಲ್ಲೆ ಕಸವೇಟ ಕೋಪೇಟ ಹಣ್ಣಡಿಕೆ ಸಿಪೇಯಾಳಿ ಗಸವ ಕೆ ಸಿಪೇಯಾಳಿ ಗಸವೇ ಸಿಪೇಯಾಳಿ ಗಸವ ಮೇಲ ಗಸವ ಕಸ ಮರ್ಗಿ ಮಾಡಿ ಚೌಕಾಬರಿ ಬೇಕೆ ಮಾಡಿ ಚೌಕಾಬರಿ ಮಾಡಿ ಚೌಕಾಬರಿ ಬೇಕೆ ಹಿರಿಯ ಕೂರ್ಯ ಮಗೆದಾರಾಗಿ ಬರಿ ಬೇಕೆ ದಾರಾಗೆ ಬರಿ ಬಾಳೆ ಬಲ ಕಾಗಿ ಇಳ್ಳಿಯೋ ಎಡಕಾಗಿ ನಾಗ ಸಂಪಿಗೆ ವಾಡ ನೆಡಗೆ ಸಂಪಿಗೆ ವಾಡ ನೆಡಗೆ ಸಂಪಿಗೆ ವಡ ನೆಡದಲ್ಲಿಟ ಕೊಂಡು ಇಂಬ ನೋಡಿ ಚೌಕ ಬರಿ ಬೇಕೆ ನೋಡಿ ಚೌಕ ಬರಿ ಬೇಕೆ ಅಂಬಂದಿರಿ ಅಂಬು ಅಂದಿರಿ ಅಂಬಿನ ತೂದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈ ಗರಸಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನಿರೇ ಅಂಬಂದಿರಿ ಅಂಬು ಅಂದಿರಿ ಅಪ್ಪ ಹಿಡ್ದಾಡ ಉದಿ ಅಂಬು ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ಬನ್ನಿರೇ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ಬನ್ನಿರೇ ಅಂಬಂದಿರಿ ಈ ಅಂಬು ಅಂದಿರಿ ಮಾಮ ಹಿಡ್ದಾಡ ಉದಿ ಅಂಬು ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗರಸಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈಗೆಣ್ಣೆ ಚಾನ್ ಬನ್ನಿರೇ ಪಲ್ಲಂಗಿ ಪಾಣೇರು ಕೆಲ ಕುಂಭ ಜಾಣೇರು